90% ಜನಕ್ಕೆ ಶುಗರ್ ಇದೆ ಸರ್. ಈಗ ಜೋಳ ಹೆಚ್ಚು ಯೂಸ್ ಮಾಡೋದ್ರಿಂದ ಈಗ ಅನ್ನ ಬಹಳ ಜನ ಅವಾಯ್ಡ್ ಮಾಡ್ತಿದ್ದಾರೆ ಸರ್. ರೊಟ್ಟಿ ಚೆನ್ನಾಗಿ ಸೇಲ್ ಆಗತ್ತೆ ಸರ್, ಹಾಗಾಗಿ ರೊಟ್ಟಿ ಮಾಡ್ತಾ ಇದೀವಿ. ಮತ್ತೆ ನಾವು ಮಿಷಿನ್ ಅಲ್ಲಿ ಮಾಡಲ್ಲ ಸರ್, ಕೈಯಿಂದಾನೇ ಉದ್ದಿ ರೊಟ್ಟಿ ಮಾಡ್ತೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರೊಟ್ಟಿನೇ ಮಾಡ್ಬೇಕು ಅನ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಬರೀ ಜೋಳದ ರೊಟ್ಟಿ ಅಷ್ಟೇನೆ ಮಾಡೋದು? ಜೋಳದ ರೊಟ್ಟಿ ಅಷ್ಟೇ ಮಾಡ್ತೀವಿ ಸರ್. ಮತ್ತೆ ಬೇರೆ ಯಾವ್ದು ನೆಕ್ಸ್ಟ್ ಅಳವಡಿಸ್ಕೋಬೇಕು ಅಂತ ಇದೀವಿ. ಮತ್ತೆ ಚಪಾತಿ ಬೇರೆ ಏನಾದ್ರೂ ಹೋಳಿಗೆ ಅವೆಲ್ಲ ಮಾಡಿಸಿ ಹಾಕಿದೀವಿ ಸರ್ ಫ್ಲಕ್ಸ್ ಅಲ್ಲಿ. ಬಟ್ ಆರ್ಡರ್ ಕೊಟ್ರೆ ಮಾತ್ರ ಅವ್ನು ಮಾಡ್ಕೊಡ್ತೀವಿ ಸರ್, ಮೇನ್ ಆಗಿ ರೊಟ್ಟಿನೇ ಸರ್. ಈಗ ರೊಟ್ಟಿ ಅಂತಂದ್ರೆ ಯಾವ ರೀತಿ ರೊಟ್ಟಿ ಮಾಡ್ತೀರಿ? ಈಗ ಫೈ ಜೋಳ ಅಂತ ಬರುತ್ತೆ, ಬಿಳಿ ಜೋಳ ಅಂತ ಬರುತ್ತೆ, ಮಲ್ದಂಡಿ ಜೋಳ ಅಂತ ಬರುತ್ತೆ. ಈಗ ಬಿಳಿ ಜೋಳದಲ್ಲಿ ಮಾಡ್ತೀವಿ ಸರ್. ನಾವು ಬಿಳಿ ಜೋಳ 50 ಕ್ವಿಂಟಲ್ ಹೀಗೆ ತಗೊಳ್ತೀವಿ ಸರ್. ತೊಳೆದು ಹಾಕ್ಬಿಟ್ಟು ಆರಿಸಿ ಕ್ಲೀನ್ ಆಗಿ ಹಿಟ್ ಮಾಡಿಸ್ಕೊಂಡು ಜಿಗಿಟ್ ಮಾಡ್ಕೊಂಡು ರೊಟ್ಟಿ ಮಾಡ್ತೀವಿ ಸರ್. ಈಗ 5 ಜನ ಮೆಂಬರ್ ಕೂಡ್ಕೊಂಡಿದ್ರ ನೀವು? ಹಾ ಸರ್, ಕೂಡ್ಕೊಂಡಿದ್ರೆ. ಈಗ ಎಷ್ಟು ಜನ ಸೇರ್ಕೊಳ್ಬೋದಾ? ಇದೆಲ್ಲ 10 ಜನ ಸದಸ್ಯರು ಇದ್ದಾರೆ ನಿಮ್ಮ ಸಂಘದಲ್ಲಿ. ಈಗ ಸ್ಟಾರ್ಟಿಂಗ್ 5 ಜನ ಮಾಡ್ತೀವಿ ಸರ್, ನಮಗೆ ಅವಕಾಶಗಳು ಜಾಸ್ತಿ ಸಿಕ್ಕಂಗೆ 10 ಜನನು ಒಟ್ಟಿಗೆ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್. ಅಂತಂದ್ರೆ ವೈಯಕ್ತಿಕವಾಗಿ ನೀವು 5 ಜನಕ್ಕೆ ಅದರಿಂದ ಲಾಭ ಆಗುತ್ತೆ? ಹಾ ಸರ್, ಲಾಭ ಆಗತ್ತೆ ಸರ್. ಈಗ ಸಂಘಕ್ಕೇನು ಲಾಭ ಆಗಲ್ಲ? ಸಂಘದ ಮೇಲೆ ನಾವು ಈಗ ಸ್ವ ಉದ್ಯೋಗ ಮಾಡ್ತಿದೀವಲ್ಲ ಸರ್, ಅದ್ರ ಬಗ್ಗೆ ಅದ್ರ ಕಾನ್ಸೆಪ್ಟ್ ಇಟ್ಕೊಂಡು ಲೋನ್ ತಗೋಬಹುದು ಸರ್. ಸಂಘದಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ತಗೋಬಹುದು, ಒಕ್ಕೂಟದಲ್ಲಿ ಲೋನ್ ಕೊಡ್ತಾರೆ ಸರ್. ಆ ಉದ್ದೇಶ ಇದೆ ಸರ್. ಬೇರೆ ಇನ್ನ 5 ಜನ ಸದಸ್ಯರು ಆತರ ಒಕ್ಕೂಟದಲ್ಲಿ ಲೋನ್ ತಗೊಂಡು ಅವ್ರಿಗೆ ಬೇರೆ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ? ಅವಕಾಶ ಇದೆ ಸರ್, ಮಾಡಬಹುದು ಸರ್. ಅದೇ ಈಗ ನಾವು ಸ್ಟಾರ್ಟ್ ಮಾಡಿದೀವಿ, ಕೇಳ್ತಿದ್ದಾರೆ ಸರ್ ನಾವು ಮಾಡ್ಬೇಕು ಅಂತ. ಅವ್ರಿಗೂ ಹೆಲ್ಪ್ ಮಾಡ್ಬೇಕು, ಅವ್ರನ್ನು ಒಂದು ಸ್ವ ಉದ್ಯೋಗಿಗಳನ್ನಾಗಿ ಮಾಡ್ಬೇಕು ಅಂತ ಇದೆ ಸರ್ ನಮಗೂ. ಈಗೆಲ್ಲ ಬ್ಯಾಂಕ್ ನಲ್ಲಿ ಹೋಗ್ಬೇಕು, ಬರಬೇಕು, ವ್ಯವಹಾರ ಮಾಡ್ಬೇಕಂತಂದ್ರೆ ಸಾಕಷ್ಟು ಅಕ್ಷರ ಜ್ಞಾನ ಬೇಕಾಗುತ್ತಲ್ವ? ಬೇಕು ಸರ್. ಈಗ ನಿಮ್ಮ ಸಂಘದಲ್ಲಿ 10 ಜನ ಸದಸ್ಯರಿಗೂ ಎಲ್ಲ ಬರೀಲಿಕ್ಕೆ ಓದ್ಲಿಕ್ಕೆ ಬರುತ್ತಾ? 90% ಈಗ 10 ಜನದಲ್ಲೇ ನೋಡಿ 7 ಜನ ಆದ್ರೂ ಬರೆಯೋದು ಸೈನ್ ಮಾಡೋದು ಎಲ್ಲ ಮಾಡ್ತಾರೆ ಸರ್. ಈಗ ಅಂತವರನ್ನೇ ನಾವು ಬ್ಯಾಂಕಿಗೆ ಕಳಿಸೋದು, ವ್ಯವಹಾರ ಎಲ್ಲ ನೋಡ್ಕೊಳ್ಳಕ್ ಹೇಳಿದ್ವಿ ಸರ್. ತಿಂಗಳಿಗೊಮ್ಮೆ ಈಗ ಸಭೆಗಳು ಸೇರ್ತಿರಲ್ಲ, ಅದರಲ್ಲಿ ಏನ್ ಚರ್ಚೆ ಮಾಡ್ತೀರಾ? ತಿಂಗಳಿಗೊಮ್ಮೆ ಸಭೆ ಸೇರಿದಾಗ ಸರ್ ಈಗ ಎಷ್ಟು ಅಮೌಂಟ್ ಆಯ್ತು ಹಿಂದಿಂದು, ಯಾರಿಗಾದ್ರೂ ಅಂತರಿಕ ಸಾಲ ಬೇಕಾದ್ರೆ ಕೊಡ್ತೀವಿ, ಅವರು ಮತ್ತೆ ರಿಟರ್ನ್ ಮಾಡಿದ್ದು ಎಲ್ಲ ಬರ್ಕೊಂತೀವಿ. ಆಮೇಲೆ ಆ ತಿಂಗಳಲ್ಲಿ ಏನಾದ್ರೂ ವಿಶೇಷತೆ ಇದ್ರೆ ಅಥವಾ ಯಾವ ಅಡುಗೆ ಆರ್ಡರ್ ಇದ್ರೆ ಅದನ್ನೆಲ್ಲ ಮಾತಾಡ್ಕೊಂತೀವಿ ಸರ್. ಎಷ್ಟು ಗಂಟೆ ಬರಬೇಕು, ಎಷ್ಟು ಮಾಡಬೇಕು, ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ ಸರ್. ಈಗ ಒಟ್ಟಾರೆ ಸಂಘದ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆನೇ ಜಾಸ್ತಿ ನೀವು ಅಲ್ಲಿ ಮಾತುಕತೆ ಮಾಡೋದು? ಹೌದು ಸರ್. ಮತ್ತೆ ನಮ್ಗೀಗ ಸ್ವಉದ್ಯೋಗ ರೊಟ್ಟಿ ಮಾಡ್ತಿರೋದ್ರಿಂದ ಸಣ್ಣ ಪುಟ್ಟ ಏನಾದ್ರು ಪ್ರೋಗ್ರಾಮ್ ಊರಲ್ಲಿ ಆದ್ರೆ ಅವಕ್ಕೆಲ್ಲ ಆರ್ಡರ್ ಕೊಡ್ತಾರೆ ಸರ್, ಅದ್ರ ಬಗ್ಗೆನೂ ಮಾತಾಡ್ತೀವಿ. ಈಗ ಎಲ್ಲೇ ಒಂದ್ ಕಡೆ ನೀವು ಈಗ ಮಿಷಿನ್ ತಂದು ರೊಟ್ಟಿ ಮಾಡಿದ್ರೆ ಹೆಚ್ಚು ನಿಮಗೆ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ? ಇದೆ ಸರ್, ಅವಕಾಶ ಇದೆ. ಆದ್ರೆ ಕೈ ಮಾಡಿರೋ ರೊಟ್ಟಿಗಿಂತ ಅಷ್ಟು ಟೇಸ್ಟ್ ಬರಲ್ಲ ಅನ್ಸುತ್ತೆ ಸರ್. ನಾವು ಮಷಿನ್ ಅಲ್ಲಿ ಇರೋ ರೊಟ್ಟಿ ನಾವು ಅದು ಟೇಸ್ಟ್ ಮಾಡಿ ನೋಡಿದೀವಿ, ಹಾಗಾಗಿ ಈಗ ಸದ್ಯ 5 ಜನ ಕೈಯಲ್ಲೇ ಮಾಡ್ತಾ ಇದೀವಿ. ಅದು ಪ್ಲಾನ್ ಇದೆ ಸರ್, ಬೇಡಿಕೆ ಜಾಸ್ತಿ ಆದಂಗೆ ಮಷಿನ್ ತಂದ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. ಎಲ್ಲ ಒಂದ್ ಕಡೆ ಹೇಳ್ತೀರ ನೀವೇ ಟೇಸ್ಟ್ ಬರಲ್ಲ, ರುಚಿ ಬರಲ್ಲ ಅಂತ. ಅಂದ್ರೆ ಈಗ ಮತ್ತೆ ಈಗ ಹೆಚ್ಚು ಕೆಲಸ ಇಲ್ಲ ಸರ್, ಹೆಣ್ಮಕ್ಳಿಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡ್ ಬರ್ಬೇಕು, ಆ ಉದ್ದೇಶದಿಂದ ನಾವು ಈಗ ಕೈಯಲ್ಲೇ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ರೊಟ್ಟಿ ಮಾಡುವಂತಹ ಈಗ ಯಂತ್ರ ತರಬೇಕಂತಂದ್ರೆ ನೀವು ಮತ್ತಿನ ಸಂಘದಿಂದ ಈಗ ಸಾಲ ತಗೊಳ್ಬೇಕಾಗುತ್ತೆ, ಅಲ್ಲಿ ಹಣ ವ್ಯಯ ಮಾಡಬೇಕಾಗುತ್ತಲ್ಲ. ಬ್ಯಾಂಕಿಂದ ಲೋನ್ ಕೊಡ್ತಾರೆ ಸರ್. ಅಲ್ಲ ಅದೆಲ್ಲ ನಿಮ್ಗೆ ತಪ್ಪುತ್ತಲ್ಲ, ಈಗ ಕೈಯಿಂದಲೇ ಉದ್ಕೊಂಡು ನೀವು ರೊಟ್ಟಿ ಬೇಯಿಸಿ ಮಾರಾಟ ಮಾಡ್ತಾ ಇದೆ, ಎಲ್ಲ ಒಂದ್ ಕಡೆ ಇದೇ ಲಾಭ ಅನ್ಸಲ್ವಾ? ಅದು ಇದೆ ಸರ್, ತರಬೇಕು ಅಂತ ಇದು ಲಾಭನೇ ಅನ್ಸುತ್ತೆ ಸರ್, ಇದನ್ನೇ ಲಾಸ್ ಇಲ್ಲ ಸರ್. ಈಗ ಸುಮಾರು ನಾವು ಇಂಪ್ರೂವ್ಮೆಂಟ್ ಆಗಿದೀವಿ ಸರ್. ಹಂಗೆ ಹೇಳ್ಕೋಬೇಕು ಅಂದ್ರೆ ಹೆಚ್ಚು ಜನಗಳು ಇಷ್ಟಪಡೋದು ಕೈಯಲ್ಲಿ ಮಾಡಿರೋ ರೊಟ್ಟಿ ಇಷ್ಟಪಡ್ತಾರೆ ಸರ್. ಹೆಚ್ಚು ಪ್ರತಿದಿನ ಒಂದು 100-200 ರೊಟ್ಟಿ ನಮ್ಮ ಅಕ್ಕಪಕ್ಕನೇ ಹೋಗುತ್ತೆ ಸರ್. ಫಂಕ್ಷನ್ ಗಳಿಗೆ ಆದ್ರೆ 500 ಹಿಂಗ್ 1000 ಹೇಳ್ತಾರೆ, ಅವಾಗ ಅದನ್ನು ಕೊಡ್ತೀವಿ ಸರ್. ಈಗ ಬೇರೆ ಗ್ರಾಹಕರಿಗೆ ಹೆಂಗ್ ಗೊತ್ತಾಗುತ್ತೆ ಈ ರೊಟ್ಟಿಯನ್ನ ಕೈಯಿಂದ ಉದ್ದಿ ಬೇಯಿಸಿರೋದು, ಇದು ಯಂತ್ರದಿಂದ ಮಿಷಿನ್ ಅಲ್ಲಿ ಮಾಡಿರೋದಂತ ಹೆಂಗ್ ಗೊತ್ತಾಗುತ್ತೆ? ಅದು ಗೊತ್ತಾಗುತ್ತೆ ಸರ್. ಕೈಯಲ್ಲಿ ಉದ್ದಿದ್ರೆ ಸ್ವಲ್ಪ ಆದ್ರೂ ಅದು ಸೇಪ್ ಹೆಚ್ಚು ಕಡಿಮೆ ಇರುತ್ತೆ ಸರ್. ಮಷಿನ್ ಅದು ಕರೆಕ್ಟ್ ಒಂದೇ ಸೈಜ್ ಇರತ್ತೆ, ರೌಂಡ್ ಕರೆಕ್ಟ್ ಒಂದೇ ತರ ಇರುತ್ತೆ ಸರ್ ಅದು. ಈಗ ಜೋಳ ರೇಟ್ ಅಂತೇಳಿ ಕೆಲವು ಕಡೆ ಎಲ್ಲ ಅಕ್ಕಿ ಇಟ್ಟು ಮಿಕ್ಸ್ ಮಾಡುವಂತದ್ನ ನಾವು ಕಂಡಿದ್ದೇವೆ. ಇಲ್ಲ ಸರ್, ನಾವು ಅಕ್ಕಿ ಏನು ಮಿಕ್ಸ್ ಮಾಡಲ್ಲ ಸರ್, ಪ್ಯೂರ್ ಜೋಳದಲ್ಲೇ ಮಾಡ್ತೀವಿ ಸರ್. ಈಗ ನಮಗೆ ಒಳ್ಳೆ ಗ್ರಾಹಕರು ಸಿಗಬೇಕು, ಸೇಲ್ ಆಗಬೇಕು ನಮ್ಮ ಒಂದು ರೊಟ್ಟಿಗಳು ಅಂತಂದ್ರೆ ಈಗ ಜೋಳದಲ್ಲೇ ಮಾಡಿದ್ರೆ ಒಳ್ಳೆ ಒಂದು ಸೇಲ್ ಆಗುತ್ತಲ್ಲ? ಗೊತ್ತಾಗುತ್ತೆ ಸರ್. ಮಾಮೂಲಿ ಅಕ್ಕಿ ಮಿಕ್ಸ್ ಮಾಡಿರೋ ರೊಟ್ಟಿಗೂ ಬರೀ ಜೋಳದ ರೊಟ್ಟಿಗೂ ಟೇಸ್ಟ್ ಗೊತ್ತಾಗುತ್ತೆ ಸರ್. ಹೆಂಗ್ ಗೊತ್ತಾಗುತ್ತೆ? ಅಕ್ಕಿ ಮಿಕ್ಸ್ ಮಾಡಿರೋದು ಒಂಥರ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ರೆ ಈ ಸಾಂಬಾರ್ ಎಲ್ಲ ಹಾಕ್ಬಿಟ್ರೆ ಒಂಥರ ಗಿಜಿಗಿಜಿ ಆಗತ್ತೆ ಸರ್, ಆತರ ಆಗತ್ತೆ. ಪ್ಯೂರ್ ಬರೀ ಜೋಳದ ರೊಟ್ಟಿ ಆತರ ಏನು ಆಗಲ್ಲ ಸರ್, ಜಿಗಿ ಬರಲ್ಲ, ಚೆನ್ನಾಗಿರುತ್ತೆ, ಹಗುರಾಗಿರುತ್ತೆ ತಿನ್ನೋದಕ್ಕೆ. ಪ್ರತಿನಿತ್ಯ ನಿಮ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಈ ರೊಟ್ಟಿ ತಯಾರಿಕೆ ಮಾಡುವಂತದ್ದು? 10 ಗಂಟೆವರೆಗೂ ಮನೆಯಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಸರ್. 10 ಗಂಟೆಗೆ ಅಲ್ಲಿ 4 ಗಂಟೆವರೆಗೂ ಮಾಡ್ತೀವಿ. ಮತ್ತೆ ಯಾರಾದ್ರೂ ಬಂದ್ರೆ ಅವರಿಗೆ ಪ್ಯಾಕ್ ಮಾಡಿ ಕೊಡ್ತೀವಿ ಸರ್. ಅದೇ ಒಂದು ಅಂಗಡಿ ಮಾಡಿದ್ರ ನೀವು? ಹಾ ಸರ್, ಒಂದು ರೂಮ್ ಅಲ್ಲಿ ಮಾಡಿದೀವಿ ಸರ್. ಈಗ 5 ಜನ ಸದಸ್ಯರನ್ನು ಅಲ್ಲಿ ಬರ್ತೀರಾ ನೀವು? ಹಾ ಸರ್, 5 ಜನ ಅಲ್ಲಿ ಬರ್ತಾರೆ. ಈಗ 5 ಜನ ಒಂದೊಂದು ಕೆಲಸ ಮಾಡ್ತಾರೆ ಅಲ್ಲಿ? ಹಾ ಸರ್, ಈಗ ಒಬ್ರು ಸರಿ ಮಾಡ್ತಾರೆ, ಒಬ್ರು ಅದನ್ನ ಹಾಕೊಡ್ತಾರೆ, ಇನ್ನ ಮಿಕ್ಕಿರೋರು ನಾಲ್ಕು ಜನ ಊದ್ತೀವಿ. ಅದು ಯಾರು ಊದ್, ಒಬ್ರು ಊದ್ದಂಗೆ ಒಬ್ರು ಬೇಯಿಸ್ತಾರೆ ಸರ್, ಎರಡು ಒಲೆ ಇಟ್ಕೊಂಡು. ಆಗುತ್ತೆ ಸರ್, ಒಂದು ಅಥವಾ ಒಂದೂವರೆ ತಾಸಲ್ಲಿ ಒಂದು 100 ರೊಟ್ಟಿ ಮಾಡ್ತೀವಿ ಸರ್. ಓಹೋ, ಒಂದೂವರೆ ತಾಸಿನಲ್ಲೇ 100 ರೊಟ್ಟಿ ತಯಾರಾಗಿಬಿಡ್ತಾವೆ. ಹಾ ಸರ್, ಒಬ್ಬೊಬ್ರು 25 ಮಾಡಿದ್ರೆ 5 ಜನ ಇದೀವಿ ಸರ್. ಆಗತ್ತೆ ಸರ್. ಈಗ ಒಲೆ ಅಂತಂದ್ರೆ ಯಾವ ರೀತಿ ಒಲೆ? ಗ್ಯಾಸ್ ಒಲೆನೆ ಸರ್. ಈಗ ಎಲ್ಲ ಒಂದ್ ಕಡೆ ನೀವು ಸೌದೆಯನ್ನು ಉಪಯೋಗ ಮಾಡಿಕೊಂಡ್ರೆ ಇನ್ನೂ ಖರ್ಚು ಕಡಿಮೆ ಮಾಡಬಹುದಲ್ವಾ? ಸೌದೆ ಖರ್ಚು ಕಡಿಮೆ ಮಾಡಬಹುದು ಸರ್. ಆದ್ರೆ ಅದು ಬೇರೆಯವರು ರೂಮ್ ತಗೊಂಡಿದ್ದು, ಅಲ್ಲಿ ಒಲೆ ಎಲ್ಲ ಉಪಯೋಗಿಸ್ಬಾರ್ದು, ಹೊಗೆ ಆಗತ್ತೆ, ಆ ತರ ಹೇಳ್ತಿದ್ದಾರೆ ಸರ್. ಈಗೆಲ್ಲ ಸೌದೆಯಿಂದ ಬೇಯಿಸಿರುವಂತ ಅಡಿಗೆ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಹೌದು ಸರ್, ಸೌದೆ ಮಾಡಿರೋ ಅಡಿಗೆನು ಟೇಸ್ಟ್, ಬಟ್ ಮತ್ ಮಡಿಕೆಯಲ್ಲಿ ಮಾಡಿರೋ ಅಡಿಗೆನು ಟೇಸ್ಟ್ ಸರ್. ಹೌದು, ಮನೆಯಲ್ಲೆಲ್ಲ ಮಡಿಕೆಯಲ್ಲಿ ಉಪಯೋಗಿಸ್ತೀವಿ ಸರ್, ಮಡಿಕೆಯಲ್ಲಿ ಅಡಿಗೆ ಮಾಡ್ತೀವಿ. ಇವಾಗ್ಲೂ ಮಾಡ್ತೀವಿ ಸರ್. ಯಾಕೆ ಆತರ ನೀವು ಉಪಯೋಗ ಮಾಡ್ತೀರ? ನಮಗೆ ತವ್ರ ಮನೆಯಲ್ಲಿ ಫಸ್ಟ್ ಇಂದ ಮಡಿಕೆ ಉಪಯೋಗಿಸಿದ್ರು ಸರ್, ಅದರಲ್ಲಿ ಟೇಸ್ಟ್ ಗೊತ್ತಾಗುತ್ತೆ ಸರ್, ಪಾತ್ರೆಯಲ್ಲಿ ಮಾಡಿರೋದು ಮಡಿಕೆಯಲ್ಲಿ ಮಾಡಿರೋದು. ಹಾಗಾಗಿ ನಾನು ಅಲ್ಲಿಂದ ಒಂದ್ 4 ತಂದಿದ್ದೀನಿ ಸರ್, ನಮ್ಮ ಮನೆಗೆ ಮಾತ್ರ ಮಡಿಕೆಯಲ್ಲಿ ಉಪಯೋಗಿಸ್ತೀನಿ ಸರ್. ಇಷ್ಟೊಂದು ಕಾಲ ಬದಲಾವಣೆ ಆದ್ರೂ ನೀವು ಇನ್ನ ಹಳೆ ಕಾಲದಲ್ಲೇ ಇದ್ದೀರಲ್ಲ, ಇದರ ಗುಟ್ಟೇನು? ಕಾಲ ಬದಲಾಗಿಲ್ಲ ಸರ್, ಜನಗಳು ಬದಲಾಗಿದ್ದಾರೆ, ಅವ್ರು ನಡ್ಕೊಳ್ಳೋ ರೀತಿ ಬದಲಾಗಿದೆ, ಅವ್ರ ಉಡುಗೆ ತೊಡಗೆ ಬದಲಾಗಿದೆ, ಕಾಲ ಏನು ಬದಲಾಗಿಲ್ಲ ಅಂತ ನಂಗೆ ಅನ್ಸುತ್ತೆ ಸರ್, 100 ಅನ್ಸುತ್ತೆ. ಅಲ್ಲ, ಇಷ್ಟೆಲ್ಲ ತಂತ್ರಜ್ಞಾನಗಳು ಬಂದಿದ್ದಾವಲ್ಲ, ಈ ನಿಟ್ಟಿನಲ್ಲಿ ಹೇಳಿದಮ್ಮ. ಅದೇ ಸರ್, ಈಗ ಮನೆಯಲ್ಲಿ ಮಾಡಕ್ಕೆ ಆಗದೆ ಇರೋಂತರು, ಈಗ ಜಾಬ್ ಲೈಫ್ ಸರ್ ಎಲ್ಲರದು, ಎಲ್ಲರೂ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಎಲ್ಲರೂ ಜಾಬ್ ಮಾಡೋರು, ಅವ್ರಿಗೆ ಆಗಲ್ ಬರೋ, ಅವ್ರು ಫಾಸ್ಟ್ ಆಗಿ ಮಾಡ್ಕೊಂಡು ಕುಕ್ಕರು ಅದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕು ಸರ್, ಮತ್ತೆ ಅವ್ರಿಗೆ ಅವಶ್ಯಕತೆ ಇದೆ ಯೂಸ್ ಮಾಡ್ತಾರೆ. ನಾವು ಮನೆಯಲ್ಲಿ ಆತರ ನಮಗೆ ಟೈಮಿಂಗ್ ಕರೆಕ್ಟ್ ಹೋಗ್ಲೇಬೇಕು, ಮಾಡ್ಲೇಬೇಕು, ಗವರ್ಮೆಂಟ್ ಸಂಬಳ ತರ ಅಂತಾರ ಅಲ್ವಲ್ಲ ಸರ್, ನಾವು ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ನಡೆಯುತ್ತೆ, ನಾವು ಮಡಿಕೆಯಲ್ಲಿ ಮಾಡ್ಕೊಂತೀವಿ ಮನೆಯಲ್ಲಿ, ಅದರಲ್ಲೂ ಕೂಡ ಅನ್ನ ಮಾಡಲ್ಲ ಸರ್ ನಾವು. ಅಂದ್ರೆ ಒಳ್ಳೆ ಆರೋಗ್ಯ ಸಿಗಬೇಕಂತಂದ್ರೆ ಇವತ್ತು ಹಳೆ ಕಾಲದ ಒಂದು ಏನೋ ನಾವು ಪಾತ್ರೆಗಳು ಅಥವಾ ಗಡಿಗಳು ಅಂತೀವೋ ಅವನ್ನೇ ಬಳಕೆ ಮಾಡ್ಬೇಕು. ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಎಲ್ಲದು ಕೂಡ ಅಷ್ಟೇ ಸರ್, ಈಗ ಮಡಿಕೆಯಲ್ಲಿ ಮಾಡ್ಕೊಂಡು ಉಂಟು, ಆರೋಗ್ಯ ಚೆನ್ನಾಗೇ ಇರುತ್ತೆ ಸರ್. ಈಗ ಮೊದ್ಲೆಲ್ಲ ನಾವು ಗುಡಾಣ ಅಂತೇಳಿ ಅದರಲ್ಲಿ ನೀರ್ ಹಾಕೊಂಡು ಕುಡಿತಾ ಇದೀವಿ ಅಲ್ವಾ? ಈಗ ಎಡ್ಲಿ ಎಂಡೆವ್ ಅಂತೇಳಿ ಅದರಲ್ಲಿ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ತಾ ಇದೀವಿ. ಈಗ ಸಣ್ಣ ಗಡಿಗೆಯಲ್ಲಿ ಸಾಂಬಾರ್ ಮಾಡ್ತಾ ಇದ್ರು, ಮುದ್ದೆ ಮಾಡುವಂತದನ್ನ ನೋಡಿದೀವಿ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಈ ತರ ನಾವು ಟೇಸ್ಟ್ ಅದೇನು ರುಚಿ ಬಲ್ಲವನ್ಗೆ ಗೊತ್ತು ಅಂತ ಸರ್, ಹಾಗೆ ಸರ್. ಅದು ಅಲ್ಲ, ರುಚಿ ಒಂದು ಜೊತೆಗೆ ಒಳ್ಳೆ ಆರೋಗ್ಯ ಇತ್ತಲ್ಲಮ್ಮ ಹಿಂದೆಲ್ಲ. ಹೌದು ಸರ್, ಅವ್ರು ನೋಡ್ರಿ ಸರ್, ಯಾವ ಹಾಸ್ಪಿಟ್ಲಿಗೆ ಹೋಗ್ತಿರಲಿಲ್ಲ, ಆಮೇಲೆ ತರಕಾರಿಗಳು ಕೂಡ ಸರ್ ಏನು ಮೆಡಿಸಿನ್ ಹಾಕ್ದೇನೆ ಬೆಳೀತಿದ್ರು ಸರ್, ಅವ್ರು ಹೆಲ್ದಿ ಆಗಿದ್ರು, 100 ಮಾಡ್ತಿದ್ರು ಸರ್. ಇವಾಗ ಎಲ್ಲ ಪಾಯ್ಸನ್ ಫುಡ್ ತಿಂದ್ಬಿಟ್ಟು ಲಾಸ್ಟ್ ಅಂದ್ರೆ 60 ಅಂತ ಹೇಳ್ಬೋದು ಸರ್, ಈಗಿನ ವಾತಾವರಣಕ್ಕೆ ಅಷ್ಟಕ್ಕೆ ಆಯುಷ ಮುಗಿದು ಹೋಗತ್ತೆ ಅವ್ರದ್ದು. ಈಗ ನೀವೆಲ್ಲ ಗಡಿಗೆಗಳನ್ನು ಬಳಸ್ತಾ ಇದ್ರಲ್ಲ ಮನೆಯಲ್ಲಿ, ಈಗ ನೀರ್ ಹಾಕ್ಲಿಕ್ಕೆ ಸಹ ಗಡಿಗೆನೆ ಬಳಸ್ತಾ ಇದ್ರಲ್ವಾ? ಗಡಿಗೆ ನೀರೇ ಕುಡಿತಾ ಇದ್ರಿ ನೀವು? ಹ್ಮ್ ಸರ್, ಗಡಿಗೆ ನೀರೇ ಕುಡಿತೀವಿ. ಈಗೆಲ್ಲ ನಿಮ್ ಮನೆಗೆ ಸಂಬಂಧಿಕರು ಬರ್ತಾರೆ, ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ, ಇದೇನಪ್ಪ ಅಂತ ಅನ್ನಲ್ವಾ? ಅವ್ರು ಯಾರಾದ್ರೂ ಏನಾದ್ರು ಅನ್ಕೊಂಡ್ಲಿ ಸರ್, ನಮ್ಮ ಆರೋಗ್ಯ ನಮಗ್ ಮುಖ್ಯ ಸರ್. ಈಗ ಅನ್ನೋರಿಗೆ ಎಲ್ಲ ಕ್ಯೂ ಕುಟ್ಕೊಂತ ಹೋದ್ರೆ ಜೀವನ ಮಾಡಕ್ ಆಗಲ್ಲ ಸರ್, ನಮ್ಮ ಹೇಳ್ದು ನಮಗ್ ಗೊತ್ತಿರತ್ತೆ ಸರ್. ಒಂದು ಫಿಲ್ಟರ್ ನೀರ್ ಕ್ಯಾನ್ ಇಟ್ಕೊಂಡಿದೀವಿ ಸರ್, ಅವ್ರಿಗೆ ಅದನ್ನ ಕೊಡ್ತೀವಿ ನಾವು. ಈಗ ನಿಮ್ಮ ಒಂದು ಮನೆಯಲ್ಲಿ ಇರ್ತಕ್ಕಂತ ಒಂದು ಹಳೆ ಪದ್ಧತಿಯನ್ನ ನೋಡಿ ಬೇರೆ ಜನಗಳು ಅದನ್ನ ಅಳವಡಿಸಿಕೊಂಡಿದ್ದಾರ? ರೇರ್ ಸರ್, ನಾವು ತರಬೇಕು ಅಂತಾರೆ, ಬಟ್ ಮನೆಗೆ ಬಂದಾಗ, ನಮ್ಮ ಮನೆ ಬಂದಾಗ ನೋಡಿದಾಗ ತರಬೇಕು, ನಾವು ಹಿಂಗ್ ಯೂಸ್ ಮಾಡ್ಬೇಕು, ಚೆನ್ನಾಗಿರತ್ತೆ, ಅವಾಗ ಹೇಳ್ತಾರೆ ಸರ್, ಕೂಲ್ ಆಗಿರತ್ತೆ ನೀರು, ಚೆನ್ನಾಗಿರುತ್ತೆ ಸರ್. ನಿಮ್ ಮನೆ ಬಿಟ್ಟು ಹೋಗತ್ತಂತ ಅಂತಾರೆ ಅಂತಾರೆ, ಅಲ್ಲಿ ಮನೆಗೆ ಹೋದ್ಮೇಲೆ ಅದೇ ಪ್ಲಾಸ್ಟಿಕ್ ನಲ್ಲಿ ನೀರ್ ಬಳಕೆ ಮಾಡ್ತಾರಲ್ವಾ? ಹೌದು, ನಿಮ್ದು ಒಂಥರ ಒಳ್ಳೆಯ ಪದ್ಧತಿ ಅಲ್ವಾ? ಈಗ ಮಣ್ಣಿನ ಗಡಿಗೆಗಳನ್ನೆಲ್ಲ ಬಳಕೆ ಮಾಡೋದ್ರಿಂದ ಸಾಕಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತದ್ದು ನಾವು ಹಿಂದಿನ ಒಂದು ಕಾಲದಿಂದಲೂ ತಿಳಿದಿದ್ದೇವೆ, ನೋಡಿದ್ದೇವೆ, ಅದು ಸತ್ಯವಾದ ಮಾತು. ಈಗ ಸಹೋದ್ಯೋಗಕ್ಕೆ ಬರೋಣ, ನಿಮ್ಮ ರೊಟ್ಟಿಯ ಒಂದು ಉತ್ಪಾದನೆ ಅಂತಂದ್ರೆ ದಿನ ಒಂದು 150 ರೊಟ್ಟಿ ಮಾಡ್ತೀರಿ, 500 ರೊಟ್ಟಿ ಗಟ್ಲೆ ಮಾಡ್ತೀರಾ? 200-250 ರೊಟ್ಟಿ ಮಾಡ್ತೀವಿ ಸರ್. ಮೆತ್ತನ ರೊಟ್ಟಿ ಬೇಕು ಅಂದ್ರೆ ಅವತ್ ಮಾಡ್ಕೊಡ್ತೀವಿ ಸರ್, ಮಿಕ್ಕಿರವನ್ನ ಸ್ವಲ್ಪ ಕಡಕಲು ರೊಟ್ಟಿ ಮಾಡಿ ಅವನ್ನ ಸೇಫ್ ಆಗಿ ಇಟ್ಟಿರ್ತೀವಿ ಸರ್. ಓಹೋ, ಅದರಲ್ಲಿ ಎರಡು ತರ ಮಾಡ್ತೀರಿ ನೀವು ರೊಟ್ಟಿಯಲ್ಲಿ, ಕಡಕಲು ರೊಟ್ಟಿ ಬೇರೆ, ಸ್ಮೂತ್ ಆದ ರೊಟ್ಟಿನೇ ಬೇರೆ? ಎಂತವ್ರು ಕೇಳ್ತಾರೆ ಕಡಕಲು ರೊಟ್ಟಿ? ಇವಾಗ ಮಾರಿ ಜಾತ್ರೆ ಇದೆ ಅಲ್ಲ ಸರ್, ಅವ್ರ ಊಟಕ್ಕೆಲ್ಲ ಕಡಕಲು ರೊಟ್ಟಿನ ಹೆಚ್ಚು ತಗೊಳ್ತಾರೆ ಸರ್. ಅದು ಮಾಡಿ ಸೇಫ್ ಆಗಿ ಧೂಳ ಏನು ಆಗ್ಲಂಗೆ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಸರ್. ಮತ್ತೆ ಇವತ್ತೇ ಆರ್ಡರ್ ಬಿಸಿ ರೊಟ್ಟಿ ಬೇಕು ಅಂದ್ರೆ ಆವಾಗ್ಲೇ ಮಾಡ್ಕೊಡ್ತೀವಿ ಸರ್. ಮೆತ್ತನ ರೊಟ್ಟಿ ಬೇಕು, ಬರೀ ಜೋಳದ ಅಷ್ಟೇ ಅಲ್ಲ, ಬೇರೆ ಬೇರೆ ರೊಟ್ಟಿ ಮಾಡಬಹುದು ನೀವು, ರಾಗಿ ರೊಟ್ಟಿ ಮಾಡಬಹುದು, ಸಜ್ಜೆ ರೊಟ್ಟಿ ಮಾಡಬಹುದು. ಅದು ಜಸ್ಟ್ ಬಿಸಿ ರೊಟ್ಟಿ ತಿನ್ನಕ್ ಅಷ್ಟೇ ಚೆನ್ನಾಗಿ ಸರ್, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ ಅದೆಲ್ಲ ಬಿಸಿ ತಿನ್ನಕ್ಕೆ ಚೆನ್ನಾಗಿ. ಯಾರಾದ್ರು ಬೇಕು ಅಂದ್ರೆ ಆ ಪ್ರೊಸೆಸ್ ನೆಕ್ಸ್ಟ್ ಅಳವಡಿಸ್ಕೋಬೇಕು ಅಂತ ಇದೀವಿ ಸರ್ ನಾವು. ಈಗ ನಿಮ್ಮ ಒಂದು ರೊಟ್ಟಿಯನ್ನ ಮಾರಾಟ ಅಂತಂದ್ರೆ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ? ನಮ್ಮೂರಲ್ಲಿ ಸುಮಾರು ಹೋಟ್ಲಗಳಿದೆ ಸರ್, ಹೋಟ್ಲಿಗೆ ಮಾರಾಟ ಮಾಡ್ತೀವಿ. ಮತ್ತೆ ಊರಲ್ಲಿ ಏನಾದ್ರು ಸಣ್ಣ ಪುಟ್ಟ ಪ್ರೋಗ್ರಾಮ್ ಆದ್ರೆ ಅದಕ್ಕೆ ತಗೊಳ್ತಾರೆ, ಅದಕ್ಕೆ ಕೊಡ್ತೀವಿ. ಅಲ್ಲಿ ಒಂದು ಡಾಬಾ ಇದೆ ಸರ್, ಅವರು 2 ದಿನಕ್ಕೊಮ್ಮೆ ತಗೊಳ್ತಾರೆ, ಒಂದು 150 ಹಿಂಗೆ ಕೊಡ್ತೀವಿ ಸರ್. ಲಾಭದಾಯಕ ಆಗುತ್ತಾ ನಿಮಗೆ? ಪರವಾಗಿಲ್ಲ ಸರ್, ಆಗತ್ತೆ ಸರ್. ಈಗ ಜೋಳ ಎಲ್ಲ ನೀವು ಹೊರಗಡೆಯಿಂದ ತರಬೇಕಾಗುತ್ತಲ್ಲ, ಕೊಂಡ್ಕೊಂಡು ಹೊರಗಡೆಯಿಂದ ತರಬೇಕು ಸರ್. ಈಗ ನಿಮ್ ಜಮೀನ್ ಇಲ್ವಾ? ಜಮೀನು ಕಡಿಮೆ ಇದೆ ಸರ್, ನಮ್ದು 1 ಎಕರೆ ಬೆದ್ಲಿದೆ, 1 ಎಕರೆ ನೀರಾವರಿ ಇದೆ ಸರ್. ಮತ್ತೆ ಅದರಲ್ಲಿ ಏನಾದ್ರೂ ಜೋಳ ಬೆಳೆಯಕ್ ಪ್ರಯತ್ನ ಮಾಡಬಹುದು ನೀವು? ಪ್ರಯತ್ನ ಏನು ಮಾಡಬಹುದು ಸರ್, ಬೆಳಿಬಹುದು. ಬಟ್ ಅಕ್ಕಪಕ್ಕದ ಇರೋ ಎಲ್ಲ ಹೊಲದರು ಬೆಳೆದ್ರೆ ಬೆಳೆಯಕ್ ಚೆನ್ನಾಗಿ ಸರ್. ಈಗ ನಾವು ಒಬ್ಬರೇ ಹಾಕಿಬಿಟ್ರೆ ಗಿಣಿ ಕಾಟ, ಅದು ನಾವು 100% ಹಾಕಿದ್ರೆ ನಮಗೆ 25% ನಮಗೆ ಸಿಗತ್ತೆ ಸರ್, ಲಾಸ್ ಆಗತ್ತೆ. ಅಕ್ಕಿ ಪಕ್ಷಿಗಳನ್ನ ನಾವು ಅದರಿಂದ ರಕ್ಷಣೆ ಮಾಡಕ್ಕಾಗಲ್ಲ ಅಂತ. ಈಗ ನಾಡೆಲ್ಲ ಹಾಕಿದ್ರೆ ಎಲ್ಲ ಒಂದ್ ಕಡೆ ತಿಂದ್ರೆ ಏನ್ ಅನ್ಸಲ್ಲ. ಈಗ ಯಾರೋ ಒಬ್ರು ಹಾಕಿದ್ರೆ ನಿಮ್ಮ ಹೊಲಕ್ಕೆಲ್ಲ ಬಂದ್ ತಿಂದ್ರೆ ಉದ್ದೇಶಕ್ಕೆ ನಾವು ಮಾಡ್ತಿಲ್ಲ ಸರ್. ಮೆಕ್ಕೆಜೋಳ ಮತ್ತೆ ಭತ್ತ ಎರಡೇ ಬೆಳಿತಾ ಇದೀವಿ ಸರ್. ಈ ಸ್ವಾಹ ಉದ್ಯೋಗದಲ್ಲಿ ಈಗ 5 ಜನ ಒಂದು ಸದಸ್ಯರು ಕೂಡಿಕೊಂಡು ಈ ರೊಟ್ಟಿಯನ್ನ ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ರಲ್ಲ, ತಿಂಗಳಿಗೆ ಎಷ್ಟು ನಿಮಗೆ ಖರ್ಚು ಬರುತ್ತೆ, ಎಷ್ಟು ಲಾಭ ಆಗುತ್ತೆ? 3,000 ರೂಪಾಯಿ ಖರ್ಚಾಗತ್ತೆ ಸರ್. 3,000 ರೂಪಾಯಿ ಲಾಭ ಅಂದ್ರೆ ಎಷ್ಟಾಗುತ್ತೆ ನಿಮಗೆ? ಲಾಭ 12,000 ರೂಪಾಯಿ ಆಗತ್ತೆ ಸರ್. 12,000. ನಿಮಗೆ ತೃಪ್ತಿ ಆಗುತ್ತಾ ಇಷ್ಟು ಸಿಕ್ಕರೆ ನಿಮಗೆ ಆದಾಯ? ತೃಪ್ತಿ ಆಗಲ್ಲ ಸರ್, ಆದ್ರೂ ಹಿಂದಿ ಹೊಲಸ್ಕೊಂಡ್ರೆ ಪರವಾಗಿಲ್ಲ ಸರ್, ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ನಾವು ರೀಸೆಂಟ್ ಆಗಿ 1 ವರ್ಷ ಆಯ್ತು ಸರ್ ಮಾಡ್ತಾ ಇದ್ದು. ಹಾಗಾಗಿ ಒಂದು ಸಿರಿಧಾನ್ಯದ ಬಗ್ಗೆ ಮಾತಾಡಿದಿರ, ಸಿರಿಧಾನ್ಯ ಅಂತಂದ್ರೆ ಏನು ಉತ್ಪಾದನೆ ಮಾಡ್ತೀರಾ ಸಿರಿಧಾನ್ಯಗಳಲ್ಲಿ? ಮೌಲ್ಯವರ್ಧಿತ ಉತ್ಪಾದನೆ ಅಂದ್ರೆ? ಮೌಲ್ಯವರ್ಧನೆ ಅಂದ್ರೆ ನವಣೆ ಸರ್, ನವಣೆ ಉಪಯೋಗಿಸಕ್ ಮೇನ್ ಕಾರಣ ನಮ್ಮ ಮನೆಯವರಿಗೆ ಶುಗರ್ ಇದೆ ಸರ್, ಅದ್ರ ಸಲುವಾಗಿ ನಾವು ಹಂಗೆ ಸರ್ಚ್ ಮಾಡ್ಕೊಂಡು ಈಗ ಬೇರೆಯವರೆಲ್ಲ ಹೇಳಿದ್ದು ಕೇಳಿ ಆಮೇಲೆ ನಮ್ ತವ್ರ ಮನೇಲಿ ಬೆಳಿತಿದ್ರು ಸರ್, ನವಣೆ ಬೆಳಿತಿದ್ರು, ಅದರಲ್ಲೇ ಕೇಸರಿ ಬಾತು ಉಪ್ಪಿಟ್ಟು ಅಕ್ಕಿ ಹಾಗೆ ಯೂಸ್ ಮಾಡ್ತಾರೆ, ಎಲ್ಲದರಲ್ಲೂ ನವಣೆ ಉಪಯೋಗಿಸಿದ್ರು ಸರ್. ಈಗ ನವಣೆಯಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ಅದನ್ನ ತಿಂದ್ರೆ ಶುಗರ್ ಆಟೋಮೆಟಿಕ್ ನಾರ್ಮಲ್ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ವಾರದಲ್ಲಿ 3-4 ಸರಿ ನವಣೆ ಯೂಸ್ ಮಾಡ್ತೀವಿ ಸರ್. ಈಗ ನವಣೆಯಲ್ಲೇ ಏನು ಮಾಡಿ ಮಾರಾಟ ಮಾಡಲ್ಲ? ಮಾರಾಟ ಏನು ಮಾಡಲ್ಲ ಸರ್, ನಾವು ಮನೆಗೆ ಉಪಯೋಗಿಸ್ಕೊಂತೀವಿ ಸರ್. ನವಣೆಯಲ್ಲಿ ಇಡ್ಲಿ, ಪಡ್ಡು, ದೋಸೆ, ಬಿಸಿಬೇಳೆ ಬಾತು, ಕೇಸರಿ ಬಾತು, ಸ್ವೀಟ್ ಅನ್ನು ಮಾಡ್ತೀವಿ, ಖಾರನು ಮಾಡ್ತೀವಿ ಸರ್. ಇದು ಸರ್ ಜಿಲ್ಲಾ ಮಟ್ಟದ್ದು ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸರ್. ನಾನು ನೀವು ಭಾಗವಹಿಸಿದ್ರ? ಹಾ ಸರ್, ನಾನು ಭಾಗವಹಿಸಿದ್ದೆ. ಅಲ್ಲಿ ಏನ್ ಮಾಡ್ಕೊಂಡಿದ್ರ ನೀವು ಪಾಕ ಸ್ಪರ್ಧೆಯಲ್ಲಿ? ಅದರಲ್ಲಿ ನವಣೆ ಇದು ಮತ್ತೆ ಕುಂಬಳಕಾಯಿ ಸೇರಿಸ್ಬಿಟ್ಟು ಕಡುಬು, ಸಿಹಿ ಕಡುಬು ಮಾಡ್ಕೊಂಡು ಹೋಗಿದ್ದೆ ಸರ್, ಅದು ಫಸ್ಟ್ ಪ್ರೈಸ್ ಬಂತು ಸರ್. ಏನ್ ಅನಿಸ್ತು ನಿಮಗೆ ಫಸ್ಟ್ ಪ್ರೈಸ್ ಬಂದಾಗ? ತುಂಬಾ ಖುಷಿ ಆಯ್ತು ಸರ್. ನಿಜವಾಗ್ಲೂ ಈಗ 20 ವರ್ಷದ ಕೆಳಗೆ ಬೆಂಗಳೂರಲ್ಲಿ ಒಂದ್ ಸ್ಪರ್ಧೆ ಇತ್ತು ಸರ್, ಅಲ್ಲಿ ಭಾಗವಹಿಸಿದ್ದೆ, ಅಲ್ಲಿನು ಫಸ್ಟ್ ಪ್ರೈಸ್ ಬಂದಿತ್ತು, ಅದು ಮಾದಲಿ ಮಾಡಿದ್ದೆ ಸರ್ ಗೋಧಿಲಿ. ನೆಕ್ಸ್ಟ್ ಅದ್ ಬಿಟ್ರೆ ಇವಾಗ 24-25 ಸಾಲಲ್ಲಿ ಡಿಸ್ಟಿಕ್ ಮಟ್ಟದ್ದು ಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ, ಇಲ್ಲೂ ಫಸ್ಟ್ ಪ್ರೈಸ್ ಬಂತು, ಖುಷಿ ಆಯ್ತು ಸರ್. ನಾನು ಸುಮ್ನೆ ಭಾಗವಹಿಸಬೇಕು ಅಂತ ಭಾಗವಹಿಸಿದ್ದೆ ಸರ್ ಅಷ್ಟೇ. ಈಗ ಮನೇಲಿ ನಾವು ಅಕ್ಕಿ ಯೂಸ್ ಮಾಡ್ತಿದ್ವಿ ಕಡುಬೆಲ್ಲ ಮಾಡೋದಕ್ಕೆ, ಸಿಹಿ ಕುಂಬಳಕಾಯ್ದು ಅಕ್ಕಿ ಹಾಕಿ ಅಕ್ಕಿ ರವೆ ಹಾಕಿ ಕಡುಬು ಮಾಡ್ತಿದ್ವಿ. ಅದೇ ತರ ನಾವು ಸ್ವಲ್ಪ ಟ್ವಿಸ್ಟ್ ಮಾಡಿ ನವಣೆ ರವೆ ಹಾಕಿ ಮಾಡಿದ್ರೆ ಚೆನ್ನಾಗಿರ್ಬೋದಲ್ಲ ಅನ್ಕೊಂಡು ಮಾಡಿದೆ ಸರ್. ನಿಜವಾಗ್ಲು ಅಕ್ಕಿ ಕಡುಬಿಗಿಂತ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಇಷ್ಟಪಟ್ರು, ಅಲ್ಲೆಲ್ಲ ಟೇಸ್ಟ್ ಮಾಡಿದ್ರು, ಫಸ್ಟ್ ಪ್ರೈಸ್ ಬಂತು, ತುಂಬಾ ಖುಷಿ ಆಯ್ತು ಸರ್. ಮತ್ತೆ ಈ ತರ ಕಾರ್ಯಕ್ರಮಗಳಿದ್ರೆ ಭಾಗವಹಿಸಬೇಕು ಅಂತ ಅನಿಸ್ತು ಸರ್. ಈಗ ನೀವು ಸಿರಿಧಾನ್ಯಗಳನ್ನ ಬೆಳೆದು ನಿಮ್ಮ ಸಂಘದ ಮುಖಾಂತರ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅವಕಾಶ ಇದೆ ಸರ್, ಮಾಡಬೇಕು ಸರ್, ಮಾಡ್ತೀವಿ ಸರ್. ಬೆಳೆಯೋದು ಕಷ್ಟ ಆಗತ್ತೆ ಸರ್. ಈಗ ನಮ್ಮ ಚಿಕ್ಕಮ್ಮಾರ ಊರಲ್ಲಿ ಹಾರಕಬಾವಿ ಅಂತ ಸರ್, ಬಳ್ಳಾರಿ ಡಿಸ್ಟಿಕ್, ಅವರು ಬೆಳೀತಾರೆ, ಅಲ್ಲಿ ಹೆಚ್ಚು ನವಣೆ ಶೇಂಗಾ ಅದೆಲ್ಲ ಬೆಳೀತಾರೆ. ಈಗ ನಾವು ಈ ಅಕ್ಕಿ ಬೆಳಿತೀವಿ ಸರ್, ಮಾಮೂಲಿ ಅಕ್ಕಿ. ಈ ಅಕ್ಕಿನ ಅವ್ರಿಗೆ ಕೊಟ್ಬಿಟ್ಟು ಆ ಅಕ್ಕಿ ನಾವು ಇಸ್ಕೊಂತೀವಿ ಸರ್ ಮನೆಗೆ ಊಟ ಮಾಡಕ್ಕೆ. ಇನ್ನು ಹೆಚ್ಚು ತಗೊಂಬಂದು ನಾವು ಅದರಲ್ಲಿ ಏನಾದ್ರೂ ಮತ್ತೆ ಸ್ವ ಉದ್ಯೋಗದಲ್ಲಿ ಅಳವಡಿಸ್ಕೋಬೇಕು ಅಂತ ಇದೀವಿ ಸರ್. ನಾಣಕ್ಕೆಲ್ಲ ಏನೇನ್ ಮಾಡಬಹುದು? ಇನ್ನ ನವಣೆ ಮೌಲ್ಯವರ್ಧಿತ ಹಾಲು ಮಾಡಬಹುದು ಸರ್. ನವಣೆ ಹಾಲು ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಗ್ಲಾಸ್ ಕುಡಿದ್ರೆ ಹೆಲ್ತ್ ಡ್ರಿಂಕ್ ಅಂತ ಬಹಳ ಚೆನ್ನಾಗಿರುತ್ತೆ ಸರ್. ನವಣೆ ರಾತ್ರಿ ನೆನೆ ಹಾಕ್ಬೇಕು ಸರ್, ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನವಣೆ ಜೊತೆಗೆ ಒಂದ್ 4 ಪೀಸ್ ಕೊಬ್ಬರಿ ಹಸಿ ಕೊಬ್ಬರಿ ಆಮೇಲೆ ಡ್ರೈ ಫ್ರೂಟ್ಸ್ ನೆನೆ ಹಾಕ್ಬೇಕು, ಚೆನ್ನಾಗಿ ಮಿಕ್ಸಿ ಹೊಡೆದು ಸೋಸ್ ಬಿಟ್ಟು ಬೆಲ್ಲ ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಹಾಗೆ ಕುಡಿಬಹುದು ಸರ್, ತುಂಬಾ ಚೆನ್ನಾಗಿರತ್ತೆ. ಆತರ ಎಲ್ಲ ಮಾಡಿದ್ರೆ ನೀವು? ಹ್ಞೂ ಸರ್, ಮಾಡಿದೀವಿ ಸರ್. ಈಗೆಲ್ಲ ನವಣಕ್ಕಿಯಿಂದ ಉಪ್ಪಿಟ್ಟು ಮಾಡುವಂತದ್ದ ನೋಡಿದೀವಿ, ನವಣಕ್ಕಿ ಬಿಸ್ಕೆಟ್ ಮಾಡುವಂತದ್ದ ನೋಡಿದೀವಿ. ನವಣಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಸರ್, ಬಿಸಿಬೇಳೆ ಬಾತ್ ಮಾಡ್ತೀನಿ ಮನೆಯಲ್ಲಿ, ಇಡ್ಲಿ ಮಾಡ್ತೀನಿ, ದೋಸೆ ಮಾಡ್ತೀನಿ, ಪಡ್ ಮಾಡ್ತೀನಿ, ಇಷ್ಟೆಲ್ಲ ಐಟಮ್ಸ್ ಮಾಡ್ತೀನಿ ಸರ್ ನಾನು ಮನೆಯಲ್ಲಿ. ಅಂದ್ರೆ ಇಷ್ಟೆಲ್ಲ ಒಂದು ಸಾಕಷ್ಟು ನಮಗೆ ಒಳ್ಳೆಯ ಪೋಷಕಾಂಶಗಳು ಈ ಒಂದು ಸಿರಿಧಾನ್ಯಗಳಲ್ಲಿ ಇದ್ದಾಗ ಈಗ ಅಕ್ಕಿ ಬೆಳೆಯಕ್ಕೆ ನೀವು ಯಾಕೆ ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದೀರಾ, ಭತ್ತವನ್ನೇ ಯಾಕೆ ಬೆಳೀತಾ ಇದ್ದೀರಾ? ಈಗ ನವಣಕ್ಕಿ ನಮ್ ಕಡೆಯಲ್ಲಿ ಬೆಳೆಯಕ್ ಆಗಲ್ಲ ಸರ್. ಈಗ ಎಲ್ಲರೂ ಬೆಳೆದ್ರೆ ಬೆಳಿಬಹುದು, ಈಗ ಒಬ್ರು ಬೆಳೆಯಕ್ ಆಗಲ್ಲ ಸರ್. ಬೆಳೆದ್ರೆ ಅದೇ ಹಕ್ಕಿ ಪಕ್ಷಿಗಳ ಕಾಟ, ಒಂದು ತೆನೆ ಕೂತ್ಕೊಂಡ್ಬಿಟ್ಟು ಅದು ಖಾಲಿ ಆಗಲಿವರೆಗೂ ಎದ್ದಳಲ್ಲ ಸರ್. ಈಗ ಹಕ್ಕಿ ಪಕ್ಷಿಗಳಿಗೆ ಹೊರಗಡೆ ಏನು ಸಿಗಲ್ವಲ್ಲ ಸರ್, ಹಾಗಾಗಿ ನಾವು ಕೊಂಡೆ ತಗೊಂಡ್ಬರ್ತೀವಿ ಸರ್. ಈಗ ನೀವು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡು ಸಾಕಷ್ಟು ನಿಮಗೆ ಈಗ ಸ್ವ ಉದ್ಯೋಗಗಳ ಬಗ್ಗೆನೂ ಮಾಹಿತಿ ಸಿಗುತ್ತೆ, ಆಮೇಲೆ ಈ ಒಂದು ಉಪಕಸಬುಗಳ ಬಗ್ಗೆನೂ ಮಾಹಿತಿ ಸಿಗುತ್ತೆ. ಉಪಕಸಬುಗಳು ಏನಾದ್ರೂ ಅಳವಡಿಸಿಕೊಂಡಿದಾರ ನಿಮ್ಮ ಸಂಘದಲ್ಲಿ? ಒಂದ್ ನಾಲ್ಕು ಜನ ಟೈಲರಿಂಗ್ ಮಾಡ್ತಿದ್ದಾರೆ ಸರ್. ನಮ್ದು ಒಂದೇ ಸಂಘ ತಗೊಂಡ್ರೆ, ಓವರ್ ಆಲ್ ಎಲ್ಲ ಸಂಘಗಳು ತಗೊಂಡ್ರೆ ಇದಾರೆ ಸರ್, ಸುಮಾರು ಜನ ಸ್ವ ಉದ್ಯೋಗ ಅಳವಡಿಸ್ಕೊಂಡಿದ್ದಾರೆ ಸರ್. ಒಬ್ರು ಟೀ ಪುಡಿ ಬೇರೆ ಕಡೆಯಿಂದ ತಂದು ಅವ್ರು ಪ್ಯಾಕ್ ಮಾಡಿ ಮಾರ್ತಾರೆ. ರೊಟ್ಟಿ ಸುಮಾರು ಜನ ಮನೆಯಲ್ಲೇ ಮಾಡೋರು ಇದಾರೆ ಸರ್. ಈಗ ನಮ್ಗೆ ಬರಕ್ ಆಗೋದಿಲ್ಲ, ಮನೇಲಿ ಕೆಲಸ ಇರುತ್ತೆ, ಎರಡು ಒಟ್ಟಿಗೆ ಮಾಡ್ತೀವಿ ಅಂತ ಮನೇಲಿ ಮಾಡೋರು ಇದಾರೆ. ಕೆಲವೊಬ್ರು ಉಪ್ಪಿನಕಾಯಿ ಹಾಕೋರು ಇದಾರೆ ಸರ್, ಚಟ್ನಿ ಪುಡಿ ಮಾಡೋರು ಇದಾರೆ. ಸಪರೇಟ್ ಚಟ್ನಿ ಪುಡಿ ಅಂದ್ರೆ ಚಟ್ನಿ ಪುಡಿ ಅಷ್ಟೇ ಮಾಡ್ತಾರೆ ಸರ್. ಪ್ಯಾಕ್ ಮಾಡಿ ನಮಗೆ ಬೇಕಂದ್ರೆ ನಾವು ತಗೊಂಡು ನಮಗೆ ರೊಟ್ಟಿ ಜೊತೆ ಯಾರಾದ್ರೂ ಚಟ್ನಿ ಪುಡಿ ಕೇಳಿದ್ರೆ ಜೊತೆ ಕೊಡ್ತೀವಿ ಸರ್. ಈಗ ಬರೀ ನೀವು ರೊಟ್ಟಿ ಅಷ್ಟೇ ಮಾಡ್ತಾ ಇರೋದು? ಚಟ್ನಿ ಪುಡಿ ಮಾಡಬಹುದು ಸರ್, ಮಾಡ್ತೀವಿ. ಯಾಕಂತಂದ್ರೆ ಈಗ ರೊಟ್ಟಿ ಕೊಟ್ಟ ಮೇಲೆ ಪುಡಿ ಕೇಳ್ತಾರಲ್ವಾ, ಅದಕ್ಕೆ ಬೇಕಾಗಿರೋ ಎಲ್ಲಾ ಐಟಮ್ಸ್ ಇಟ್ಕೊಂಡಿದೀವಿ ಸರ್. ಚಟ್ನಿ ಬೇಕು ಅಂದ್ರೆ ತಕ್ಷಣಕ್ಕೆ ಮಾಡಿಕೊಡ್ತೀವಿ ಸರ್, ಸ್ಟಾಕ್ ಮಾಡಿ ಇಟ್ಕೊಳ್ಳಲ್ಲ ಸರ್. ಅದು ತಕ್ಷಣ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಯಾವ್ದು ಸ್ಟಾಕ್ ಮಾಡಿ ಇಟ್ಕೊಳ್ಳಲ್ಲ. ಐಟಮ್ಸ್ ಎಲ್ಲ ಜೋಡಿಸ್ಕೊಂಡಿದೀವಿ, ಬೇಕು ಅಂದ್ರೆ ತಕ್ಷಣ ಮಾಡ್ಕೊಡ್ತೀವಿ. ಏನೇನ್ ಚಟ್ನಿ ಪುಡಿಗಳು ಮಾಡೋಕೆಲ್ಲ ಐಟಮ್ಗಳು? ಅಗಸಿ ಕಾಳು ಚಟ್ನಿ ಪುಡಿ ಸರ್, ಇನ್ ಕುರ್ಶಿಣಿ ಕಾಳು ಚಟ್ನಿ ಪುಡಿ, ಉದ್ದಿನಕಾಳು, ಹುರುಳಿಕಾಳು, ಆಮೇಲೆ ಕಡಲೆ ಚಟ್ನಿ, ಶೇಂಗಾ ಚಟ್ನಿ ಅಷ್ಟು ಮಾಡ್ತೀವಿ ಸರ್. ಐದು ಆರು ತರ ಚಟ್ನಿ ಪುಡಿ ಮಾಡ್ತೀವಿ ಸರ್. ಈಗ ಇವೆಲ್ಲ ಹಸಿ ಚಟ್ನಿ ಆಗಿರುತ್ತವ, ಒಣ ಪುಡಿ ಆಗಿರುತ್ತವ? ಪುಡಿ ಸರ್, ಪುಡಿ. ಮತ್ತೆ ಪುಡಿ ಅಂದ್ಮೇಲೆ ಒಂದ್ ನಾಲ್ಕು ದಿನ ಇಟ್ಕೋಬಹುದಲ್ಲ ಮಾಡಿ, ಏನು ಸಮಸ್ಯೆ ಆಗಲ್ಲ? ಅದು ಟೇಸ್ಟ್ ಚೇಂಜ್ ಆಗತ್ತೆ ಅಂತ ಸರ್, ನಮಗೆ ಅಂದ್ರೆ ರೆಡಿ ಇದೆ ಸರ್, ಮಾಡಿದ್ ಲೇಟ್ ಆಗಲ್ಲ. ಅವ್ರು ಆರ್ಡರ್ ಮಾಡಿದ್ರೆ ಒಂದ್ ಐದು ಹತ್ತು ನಿಮಿಷದಾಗ, ಈಗ ಮೊದ್ಲೇ ಹೇಳ್ತಾರೆ ಸರ್, ತಕ್ಷಣಕ್ಕೆ ಬಂದ್ ಕೊಡ್ರಿ ಅಂತ ಯಾರು ನಿಂತ್ಕೊಳ್ಳಲ್ವಲ್ಲ, ಒಂದ್ ಐದು ನಿಮಿಷ ಹತ್ತು ನಿಮಿಷ ಟೈಮ್ ಇರತ್ತೆ, ಅಷ್ಟು ಮಾಡ್ಕೊಡ್ತೀವಿ ಸರ್. ಒಟ್ಟಾರೆ ಈಗ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಈ ತರ ನೀವೆಲ್ಲ ಸಂಘದಲ್ಲೆಲ್ಲ ಸಾಕಷ್ಟು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ದೀರಲ್ಲ, ಈಗ ಮಧ್ಯದಲ್ಲೇ ನೀವು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದೆ, ಇದ್ರ ಬಗ್ಗೆ ಹೇಳಿ. ಸಂಘಗಳ ಸೇರೋದಕ್ಕಿಂತ ಮೊದಲೇ ಆರ್ಥಿಕ ಪರಿಸ್ಥಿತಿ ಹೇಳ್ಕೊಳ್ಳೋಷ್ಟು ಇರಲಿಲ್ಲ ಸರ್. ಎರಡು ಎಕರೆ ಹೊಲ ಇದೆ, ಎರಡು ಎಕರೆ ಹೊಲಕ್ಕೆ ಗೊಬ್ಬರ ಮತ್ತೆ ಅದಕ್ಕೆ ಬೀಜ ಮೆಡಿಷನ್ ಈಗ ಅದರಲ್ಲಿ ಬಂದಿರೋ ಖರ್ಚು ವೆಚ್ಚ ಅದಕ್ಕೆ ಈಕ್ವಲ್ ಆಗತ್ತೆ ಸರ್. ಇನ್ನು ನಮಗೆ ಊಟಕ್ಕೆ ಭತ್ತ ಉಳಿಯುತ್ತಲ್ಲ ಅಷ್ಟೇ ಸರ್ ಉಳಿಯೋದು, ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಇಬ್ರು ಮಕ್ಕಳಿದ್ದಾರೆ ಸರ್ ಓದೋರು, ಈಗ ಸಂಘ ಸೇರ್ಕೊಂಡು ಇದೆಲ್ಲ ಇನ್ಕಮ್ ಬರಕತ್ತಿದ್ಮೇಲೆ ಸ್ವಲ್ಪ ಆರ್ಥಿಕವಾಗಿ ಪ್ರಬಲರಾಗಿದ್ದೀವಿ ಸರ್. ಮತ್ತೆ ಮಕ್ಕಳನ್ನು ಓದಿಸ್ತಾ ಇದ್ದೀವಿ, ಇಬ್ರು ಬೇಸಿ ಓದ್ತಿದ್ದಾರೆ, ಮತ್ತೆ ಸ್ವಲ್ಪ ಜಾಗನೂ ತಗೊಂಡಿದೀವಿ, ಈಗ ಪರವಾಗಿಲ್ಲ ಸರ್, ಅನುಕೂಲವಾಗಿದ್ದೀವಿ ಸರ್. ಗ್ರಾಮೀಣ ಮಟ್ಟದಲ್ಲಿ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಂದ ಸಾಕಷ್ಟು ಈಗ ಆರ್ಥಿಕವಾಗಿ ಮೇಲ್ ಬರಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ತೀರಾ? ಹೌದು ಸರ್, ಖಂಡಿತವಾಗಿ ಹೌದು ಸರ್. ಈಗ ಎಲ್ಲ ಒಂದ್ ಕಡೆ ಬರೀ ಆರ್ಥಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಯಾವ ರೀತಿ ಬದಲಾವಣೆ ಆಗಿದೆ? ಮಾನಸಿಕವಾಗಿದ್ರೆ 100% ಸರ್. ಮನೆಯಲ್ಲಿ ಸುಮಾರು ಗೊಂದಲಗಳು ಇರುತ್ತೆ ಸರ್, ಏನಿಲ್ಲಂದ್ರೂ ಇರುತ್ತೆ ಸರ್, ಎಂತ ಕೋಟ್ಯಾಧಿಪತಿಗಳಿಗೂ ಇರುತ್ತೆ ಸರ್ ಅದು. ಈಗ ಆ ಮನೆ ಗೊಂದಲ ಅದೇನು ಇರಲ್ಲ ಸರ್. ಈಗ 10 ಗಂಟೆ ಹೋಗಿ 4 ಗಂಟೆ ಬರಲಿವರೆಗೂ ಮನೆ ಇದೆ ನಮ್ಗೆ ಅನ್ನೋದು ತಲೆಯಲ್ಲಿ ಇರಲ್ಲ, ಖುಷಿಯಾಗಿ ಈಗ ಅವ್ರ ವಿಷಯಗಳಿಗೆ ಶೇರ್ ಮಾಡ್ಕೊಂತಾರೆ, ನಮ್ಮ ವಿಷಯಗಳು ಶೇರ್ ಮಾಡ್ಕೊಂತೀವಿ, ಅದು ಮಾನಸಿಕವಾಗಿ ತುಂಬಾ ನೆಮ್ಮದಿ ಇದೆ ಸರ್. ಈಗ ನಿರುದ್ಯೋಗಿಯಾಗಿ ಇದ್ದೀವಿ ನಾವು ಮೊದ್ಲೆಲ್ಲ ಅಲ್ವಾ? ಹೌದು ಸರ್. ಎಲ್ಲ ಒಂದ್ ಕಡೆ ಉದ್ಯೋಗ ಕೊಟ್ಟಂಗ ಆಯ್ತು ಈ ಸಂಘಗಳು, ಒಂದು ನಮಗೆ ಸವಲತ್ತೆ ಬಂದಂಗ ಆಗಿದೆ ಸರ್. ನಿಮ್ಮ ಗ್ರಾಮದಲ್ಲಿ ಎಷ್ಟು ಸಂಘಗಳು ಇದ್ದಾವೆ ಈ ತರ? ಈಗ 40 ಸಂಘಗಳಿದೆ ಸರ್. 40 ಸಂಘಗಳು, ಎಲ್ಲವೂ ಸಾಕಷ್ಟು ಒಳ್ಳೆಯ ಒಂದು ಕಾರ್ಯಚಟುವಟಿಕೆಗಳಿಂದ ನಡೀತಾ ಇದ್ದಾವೆ. ಹಾ ಸರ್, ಕಾರ್ಯಚಟುವಟಿಕೆ ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಿಮ್ದು 2 ಎಕರೆ ಜಮೀನಿನಲ್ಲಿ ಈಗ ಭತ್ತ ಅಷ್ಟೇನೆ ಬೆಳೆಯೋದು ನೀವು? ಒಂದ್ ಮೆಕ್ಕೆಜೋಳ ಬೆಳಿತೀವಿ ಸರ್. ಏನಾದ್ರು ನೀವು ಈಗ ಸೊಪ್ಪು ತರಕಾರಿ ಹೂವಿನ ಬೆಳೆಗಳು ಎಲ್ಲ ಬೆಳಿಬೋದಲ್ಲ? ಅದೆಲ್ಲ ಮನೆ ಹತ್ರ ಜಾಗ ಇದೆ ಸ್ವಲ್ಪ ಸರ್, ನಾ ಅದ್ರಲ್ಲೇ ಮಾಡ್ಕೊಂಡಿದ್ದೀನಿ ಸರ್. ಪಪ್ಪಾಯಿ ಹಾಕಿದೀನಿ, ನೆಲ್ಲಿಕಾಯಿ ಗಿಡ ಹಾಕಿದೀನಿ, ಮತ್ತೆ ನಿಂಬೆ ಹಣ್ಣಿನ ಗಿಡ ಹಾಕಿದೀನಿ, ಮತ್ತೆ ಹೂಗಳನ್ನ ಹಾಕಿದೀನಿ, ಕರಿಬೇವು ಹಾಕಿದೀನಿ. ಈಗ ಮನೆಗೆ ಡೈಲಿ ಉಪಯೋಗಕ್ಕೆ ಏನೇನ್ ಬೇಕೋ ಅದೆಲ್ಲ ಮನೆ ಹತ್ರ ಹಾಕೊಂಡಿದ್ದೀನಿ ಸರ್. ನಾನು ಮನೆ ಹತ್ರ ಕೈತೋಟ ಮಾಡಿದೀರಾ? ಹೌದು ಸರ್. ಯಾಕನಿಸ್ತಾ ನಿಮಗೆ ಕೈತೋಟ ಮಾಡ್ಬೇಕು ಅಂತ? ನಮಗೆ ಮೊದಲಿಂದ ಆಸಕ್ತಿ ಇತ್ತು ಸರ್, ಆಮೇಲೆ ಮೆಡಿಸಿನ್ ಹಾಕಿರೋದು ಏನು ತರಬಾರ್ದು ಅಂತ ಒಂದು ತಲೆಯಲ್ಲಿ ಇತ್ತು ಸರ್. ಈಗ ಹಸಿ ಕಸ ಈ ತರಕಾರಿ ತಗೊಂಡ್ಬರ್ತೀವಿ, ಅದ್ರದ್ದು ಹಸಿ ವೇಸ್ಟ್ ಆಗಿರೋದೆಲ್ಲ ಮನೆ ಹತ್ರ ಹಾಕೊಂಡು ಎರೆಹುಳು ಗೊಬ್ಬರ ಮಾಡ್ತೀವಿ ಸರ್, ಅದನ್ನೇ ಗಿಡಗಳಿಗೆಲ್ಲ ಹಾಕ್ತೀನಿ ಸರ್. ಎರೆಹುಳು ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿದ್ರ? ಜಾಸ್ತಿ ಪ್ರಮಾಣ ಅಲ್ಲ ಸರ್, ಒಂದು 1/2 kg ಹುಳ ಹಾಕಿ ಅಷ್ಟೇ, ಮನೆಗೆ ಗಿಡಗಳಿಗೆ ಏನ್ ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ ಸರ್. ಈಗ ಒಟ್ಟಾರೆ ರಾಸಾಯನಿಕ ಗೊಬ್ಬರ ಹಾಕದಲ್ಲೇ ಒಳ್ಳೆಯ ಒಂದು ತರಕಾರಿ ಬೆಳೆಗಳನ್ನ ಬೆಳಿಬೇಕಂತ? ಹಾ ಸರ್, ಬೆಳಿಬಹುದು ಸರ್. ಈಗ ನೀರು ಅಂತಂದ್ರೆ ಅವಕ್ಕೆಲ್ಲ ಏನ್ ಮಾಡ್ತೀರಾ? ನೀರು ಈಗ ನಲ್ಲಿ ಇದೆ ಅಲ್ಲ ಸರ್, ನಲ್ಲಿ ನೀರ್ ಬರುತ್ತೆ, ಮನೆಗೆ ನೀರ್ ಸಾಕಷ್ಟು ಬಿಡ್ತಾರೆ, ಡೈಲಿ ನೀರ್ ಬಿಡ್ತಾರೆ, ಅದೇ ನೀರನ್ನ ಯೂಸ್ ಮಾಡ್ತೀವಿ ಸರ್. ತುಂಬಿಟ್ಕೊಂಡಿರ್ತೀವಿ, ಪ್ರತಿದಿನ ಗಿಡಗಳಿಗೆ ನೀರ್ ಹಾಕ್ತಿವಿ. ಈಗ ಮನೆಯಲ್ಲಿ ಪಾತ್ರೆ ಪಡಗ ಎಲ್ಲ ತೊಳಿತೀರ ನೀವು, ಅದು ಎಷ್ಟು ನೀರೆಲ್ಲ ಬಿಡಬಹುದು ನೀವು? ವೇಸ್ಟ್ ನೀರೆಲ್ಲ ಬಿಡ್ಬೋದು ಸರ್, ಬಿಡ್ತೀವಿ ಸರ್, ವೇಸ್ಟ್ ನೀರು ಗಿಡಗಳಿಗೆ ಹೋಗೋ ತರಾನೇ ಮಾಡ್ಕೊಂಡಿದೀವಿ ಸರ್. ಈಗೆಲ್ಲ ಒಟ್ಟಾರೆ ಈಗ ಸೊಪ್ಪು ತರಕಾರಿ ಕೆಲವೊಂದು ಹಣ್ಣುಗಳೆಲ್ಲ ಬೆಳ್ಕೊಳ್ತೀರಲ್ವಾ? ಹೌದು ಸರ್, ನಮ್ಮ ಮನೇಲಿ ಬೆಳ್ಕೊತೀವಿ. ಏನನ್ಸುತ್ತೆ ನಿಮ್ಗೆ ಇವಾಗ ಒಳ್ಳೆಯ ಒಂದು ಫ್ರೆಶ್ ತರಕಾರಿ ತಿಂತೀರಲ್ಲ? ನಾವೇ ಸ್ವಂತಾಗಿ ಈಗ ರಾಸಾಯನಿಕ ಮುಕ್ತವಾಗಿ ಬೆಳ್ಕೊಂಡು ತಿಂತೀವಲ್ಲ, ಖುಷಿ ಆಗತ್ತೆ ಸರ್. ಪಪ್ಪಾಯಿ ಒಂದು 4-5 ಗಿಡ ಪಪ್ಪಾಯಿ ಹಾಕಿದೀನಿ ಸರ್, 2-3 ನಿಂಬೆ ಗಿಡ ಇದೆ, ಚೆನ್ನಾಗಿ ಇಳುವರಿ ಬರ್ತವೆ, ಚೆನ್ನಾಗಿ ಬೆಳಿತವೆ ಸರ್, ಮತ್ತೆ ಯಾವ ಹುಳಗಳು ಬಾಧೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ ಸರ್. ಮಾರಾಟ ಮಾಡ್ತೀರಾ? ಮಾರಾಟ ಮಾಡಲ್ಲ ಸರ್, ನಮಗಷ್ಟೇ ಆಗ. ಆಗತ್ತ ಮನೆಗೆ ಉಪಯೋಗಿಸಕ್ಕೆ. ಈಗ ಹೊರಗಡೆ ನಿಂಬೆ ಹಣ್ಣು ತರ್ಬೇಕಂತಂದ್ರೆ ಸಾಕಷ್ಟು ರೇಟ್ ಇರುತ್ತಲ್ವಾ ಸರ್? 5 ರೂಪಾಯಿಗೆ ಒಂದು, ಇನ್ ಬೇಸಿಗೆ ಜಾಸ್ತಿ ಆದಂಗೆ 10 ರೂಪಾಯಿಗೆ ಒಂದು ಹೇಳ್ತಾರೆ ಸರ್. ಈಗ ಒಳ್ಳೆ ತಾಜಾ ಹಣ್ಣನ್ನೇ ನೀವು ಕಟಾವ್ ಮಾಡ್ಕೊಂಡ್ ಬಳಕೆ ಮಾಡ್ಕೊಂಡು ಅದು ಫ್ಲೇವರ್ ಬೇರೆ ಸರ್. ಹಸಿ ಕಿತ್ಕೊಂಡ್ ತಕ್ಷಣ ಮಾಡಿದ್ರೆ ಅದು ಸ್ಮೆಲ್ ಚೆನ್ನಾಗಿರತ್ತೆ. ಇದ್ರ ಜೊತೆಗೆಲ್ಲ ಒಂದ್ ಕಡೆ ಸಾಕಾಣಿಕೆ ಮಾಡ್ಬೇಕು ಈ ತರ ಮಾಡ್ಲಿಲ್ಲ? ಹಸುನು ಸಾಕೊಂಡಿದ್ವಿ ಸರ್. ಎಷ್ಟು ಸಾಕಾಣಿಕೆ ಮಾಡಿದ್ರಾ? ಈಗ 4 ಹಸು ಇದೆ ಸರ್, 2 ಹಾಲು ಕರೆಯೋದಿದೆ, 2 ಇನ್ನು ಕರುಗಳಿದೆ ಸರ್. ಪ್ರತಿನಿತ್ಯ ಎಷ್ಟು ಹಾಲು ಮಾರಾಟ ಮಾಡ್ತೀರಾ ಸರ್? ದಿನಕ್ಕೊಂದು 8 ಲೀಟರ್ ಹಾಕ್ತೀವಿ ಸರ್. ಈಗ ಅದರಿಂದ ಆದಾಯ ಬರುತ್ತೆ? ಆದಾಯ ಬರುತ್ತೆ ಸರ್ ಅದರಿಂದ. ಈಗ ಮಾರಾಟ ಅಂತಂದ್ರೆ ಹಾಲು ಎಲ್ಲಿ ಮಾರಾಟ ಮಾಡ್ತೀರಾ? ನಮ್ಮೂರಲ್ಲಿ 3 ಡೈರಿ ಇದೆ ಸರ್, ಡೈರಿಗೆ ಹಾಕ್ತೀವಿ ಸರ್. ಈಗ ಓನ್ ಆಗಿ ಮನೆ ಮನೆಗೆ ಏನ್ ಕೊಡಲ್ಲ ನೀವು? ಮನೆ ಹತ್ರ ಒಂದ್ 2 ತಗೊಂಡು ಹೋಗ್ತಾರೆ ಸರ್, 1/2 ಲೀಟರ್. ಅದ್ ಬಿಟ್ರೆ ಮಿಕ್ಕಿರೋದೆಲ್ಲ ಡೈರಿ ಹಾಕ್ತೀವಿ ಸರ್. ಯಾವ ತಳಿಯ ಮಾಸು ಸಾಕಾಣಿಕೆ ಮಾಡಿರೋದು? ಇದು HF ಸರ್. ಎಲ್ಲ ಒಂದ್ ಕಡೆ ಈಗ ದೇಶೀಯ ತಳಿಯ ಸಾಕಾಣಿಕೆ ಮಾಡಿದ್ರೆ ಇನ್ನು ಹೆಚ್ಚು ಲಾಭ ಗಳಿಸಬಹುದಲ್ಲ? ಆದ್ರೆ ಅದು ಆರ್ಥಿಕವಾಗಿ ಜಾಸ್ತಿ ಇನ್ಕಮ್ ಬೇಕು ಅಂದ್ರೆ ದೇಸಿ ಹಸುಗಳಿಂದ ಆಗಲ್ಲ ಸರ್. ಅದು ಜಾಸ್ತಿ ಅಂದ್ರೆ 1 ಅಥವಾ 2 ಲೀಟರ್ ಕೊಡ್ಬೋದು ಸರ್ ಅಷ್ಟೇ. ಹಾಲು ಜಾಸ್ತಿ ಕೊಡಲ್ಲ? ಹಾಲು ಜಾಸ್ತಿ ಕೊಡಲ್ಲ. ಅದು ಮನೆ ಉಪಯೋಗಿಸ್ಕೊಳಕ್ ಇಟ್ಕೊಂಡಿವಿ ಸರ್. ಒಂದಿದೆ ಸರ್ ಹಸು, ಆ ಹಾಲು ಅದ್ರ ಮೊಸರು ತುಪ್ಪ ಅದನ್ನೆಲ್ಲ ಮನೆಯಲ್ಲಿ ಯೂಸ್ ಮಾಡ್ತೀವಿ ಸರ್. ನಾವು ಮಾರಾಟ ಮಾಡಕ್ ಮಾತ್ರ HF 2 ಇಟ್ಕೊಂಡಿದ್ವಿ ಸರ್, ಅದನ್ನ ಮಾಡ್ತೀವಿ. ಒಟ್ಟಾರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಕೊಂಡು ಸಹ ಉದ್ಯೋಗವನ್ನು ಮಾಡಿಕೊಂಡು ಜೀವನವನ್ನು ಕಟ್ಟಿಕೊಂಡಿದ್ದೀರಾ, ಏನ್ ಅನ್ಸುತ್ತೆ ನಿಮಗೆ ಜೀವನ ಅನ್ನುವಂಥದ್ದು? ಜೀವನ ಅನ್ನುವಂಥದ್ದು ತುಂಬಾ ಖುಷಿ ಆಗಿದೆ ಸರ್. ಈಗ ಮೊದಲಿಗೆಲ್ಲ ಸಂಘದಲ್ಲಿ ಸೇರದೇ ಇರೋದಕ್ಕಿಂತ ಮೊದಲಿಗೂ ಇವಾಗ ಹೋಲಿಸ್ಕೊಂಡ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಇವಾಗ ಚೆನ್ನಾಗಿ ಅನಿಸ್ತಾ ಇದೆ, ನಾವ್ ಇನ್ನೂ ಇದನ್ನ ಇಂಪ್ರೂವ್ ಮಾಡ್ಕೊಂಡು ನಮ್ಮಿಂದ ಇನ್ನೂ ಒಂದ್ 10-6 ಜನ ಬೆಳಿಬೇಕು, ಮುಂದ್ ಬರಬೇಕು ಅನ್ನೋದು ಇದೆ ಸರ್ ನಮ್ಗೆ ತಲೆಗೆ. ಅದನ್ನ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಈಗ ಬಾಲ್ಯದಲ್ಲಿ ಬಾಲ್ಯ ಜೀವನ ಏಕೆ ಕಳೆದಿರಾ? ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಮಾಡಿದೀನಿ ಸರ್. ಬಾಲ್ಯ ಜೀವನ ಪ್ರೈಮರಿ ಸ್ಕೂಲ್ ಊರಲ್ಲೇ ಸರ್. ಇನ್ನು ಹೈಸ್ಕೂಲ್ ನಮ್ಮೂರಿಂದ 1-3 ಕಿಲೋಮೀಟರ್ ಸರ್. ಹೈಸ್ಕೂಲ್ 3 ವರ್ಷ ಅಲ್ಲಿ ಕಳೆದೆ ಸರ್. ಅದು ಡೈಲಿ ಅಪ್ ಅಂಡ್ ಡೌನ್ ಮಾಡಿದ್ವಿ, 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡ್ ಬರ್ತಿದ್ವಿ. ಇನ್ನು PUC 2 ವರ್ಷ ಅಲ್ಲಿಗೂ ಬಸ್ ಅಲ್ಲಿ ಹೋಗಿ ಬರ್ತಿದ್ವಿ ಸರ್. ನಮ್ಮೂರಿಂದ 1-10 ಕಿಲೋಮೀಟರ್ ಇದೆ. ಅದು ಮುಗಿದಾದ್ಮೇಲೆ ನಾನು ಮುಂದೆ ಎಜುಕೇಶನ್ ಕಂಟಿನ್ಯೂ ಆಗ್ಲಿಲ್ಲ ಸರ್, ನಮ್ಮ ಮನೆಯಲ್ಲೂ ಕಳಿಸ್ಲಿಲ್ಲ. ಆಮೇಲೆ ಕೃಷಿ ಟ್ರೈನಿಂಗ್ ಮಾಡಿದೆ ಸರ್, ಭದ್ರಾವತಿ ಹಳ್ಳಿಕೆರೆ ಇದೆಯಲ್ಲ ಸರ್, ಅಲ್ಲಿ 3 ತಿಂಗಳು ಕೃಷಿ ಟ್ರೈನಿಂಗ್ ಮಾಡಿದೆ. ಏನು ಅಲ್ಲಿ ಕೃಷಿ ಬಗ್ಗೆ ಟ್ರೈನಿಂಗ್ ಅಂದ್ರೆ? ಕೃಷಿ ಬಗ್ಗೆ, ಬೀಜಗಳ ತಳಿಗಳ ಬಗ್ಗೆ. ಆಮೇಲೆ ಮಲ್ಲಾಡಿಹಳ್ಳಿಯಲ್ಲಿ ಯೋಗಾಸನ ಟ್ರೈನಿಂಗ್ ಮಾಡಿದೆ ಸರ್, 3 ತಿಂಗಳು. ನಂತರ ಇದು BST ಅಂತ ಬೆಂಗಳೂರಲ್ಲಿ ಬಾಲಸೇವಿಕ ತರಬೇತಿ ಕೇಂದ್ರ ಅಂತ ಸರ್, ಅದು TC ಚಿಕ್ಕ ಟ್ರೈನಿಂಗ್ ಸರ್. ಅದು 1 ವರ್ಷ ಟ್ರೈನಿಂಗ್ ಸರ್. ಅದ್ ಮುಗಿದಾದ್ಮೇಲೆ ಕೋಲಾರ ಡಿಸ್ಟ್ರಿಕ್ಟ್ ಮುಳುಬಾಗ್ಲು ಅಲ್ಲಿ 1-3 ತಿಂಗಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡಿದ್ವಿ ಸರ್, ಟೀಚರ್ ಆಗಿ ಸರ್. ಅದು ಮುಗಿದಾದ್ಮೇಲೆ ಮತ್ತೆ ನಮ್ಮ ಸ್ವಗ್ರಾಮ ಆನವಟ್ಟಿ ಅಂತ ಸರ್, ಸೊರಬ ತಾಲೂಕು, ಅಲ್ಲಿ 8 ವರ್ಷ ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡಿದೆ ಸರ್. ಆಮೇಲೆ ಮದುವೆ ಮಾಡಿಕೊಟ್ಟೆ ಸರ್ ಕುಂದೂರಲ್ಲಿ. ಕುಂದೂರಿಂದ ಪಕ್ಕದ ಹಳ್ಳಿ ಕುಲಂಬಿ ಅಂತ ಇದೆ, ಅಲ್ಲಿ 2 ವರ್ಷ ವರ್ಕ್ ಮಾಡಿದೆ ಸರ್. ಈ ನಮ್ದು ಅವಾಗ ಜಾಯಿಂಟ್ ಫ್ಯಾಮಿಲಿ ಇತ್ತು, ಬಹಳ ಕಿರಿಕಿರಿ ಮಾಡಕ್ ಶುರು ಮಾಡಿದೆ ಸರ್, ಮಾನಸಿಕ ನೆಮ್ಮದಿ ಇಲ್ದಂಗ ಆಗ್ಬಿಡ್ತು. ಹಾಗಾಗಿ ಸ್ಕೂಲ್ ಬಿಟ್ಟೆ ಸರ್. ಬಿಟ್ಟಾದ್ಮೇಲೆ ಸಂಘಗಳು ಸೇರ್ಕೊಂಡು ಇವಾಗ ಇದೇ ಮೇನ್ ಆಗಿ ಇಟ್ಕೊಂಡಿದ್ದೀನಿ ಸರ್, ರೊಟ್ಟಿ ಉದ್ಯಮನ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಟೀಚರ್ ಆಗ್ಬೇಕಂತ ನಿಮ್ಗೆ ಆಸೆ ಇತ್ತು? ಇಲ್ಲ ಸರ್, ನಂಗೆ 100 ಈಗ ನೆನೆಸ್ಕೊಂಡ್ರೆ ನಂಗೆ ಮಲಗಿರ ಕನಸಲ್ಲೆಲ್ಲ ಮಕ್ಳು ಬರ್ತಾರೆ ಸರ್, ಅಷ್ಟು ಬಹಳ ಇಂಟ್ರೆಸ್ಟ್ ಇದೆ ಸರ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ಬೇಕು ಅಂತ. ಅದು ನನ್ಸಾಗ್ಲಿಲ್ಲ ಸರ್. ಈಗೆಲ್ಲ ಸಾಕಷ್ಟು ವಿದ್ಯಾಭ್ಯಾಸ ಪಡ್ಕೊಂಡ್ವಿ, ಈಗ ಕೊನೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮುಖಾಂತರ ಸಹ ಉದ್ಯೋಗವನ್ನ ಮಾಡಿಕೊಂಡು ಜೀವನವನ್ನ ಕಟ್ಟಿಕೊಂಡಿದ್ದೇವೆ ಅಂತೇಳಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ರೈತ ಮಹಿಳೆ ಮಂಗಳಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಈಗ ಪೇಟೆ ಧಾರಣೆ, ಹಿರಿಯೂರಿನ ಮಾರುಕಟ್ಟೆ ಧಾರಣೆ ಹೇಗಿದೆ? ಕೊಬ್ಬರಿ ಮಿಲ್ಲಿಂಗ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 12,166 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,900 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,900 ರೂಪಾಯಿಂದ ಗರಿಷ್ಠ 1,950 ರೂಪಾಯಿಗಳು. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2,550 ರೂಪಾಯಿಗಳಿಂದ ಗರಿಷ್ಠ 2,800 ರೂಪಾಯಿಗಳು. ಹೊಳಲ್ಕೆರೆಯ ಮಾರುಕಟ್ಟೆ ಧಾರಣೆ, ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 24,500 ರೂಪಾಯಿಂದ ಗರಿಷ್ಠ 27,500 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವಿಂದ. ಆಯುಷ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ಕರ್ನಾಟಕದ ಉತ್ತರ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಗಮನಾರ್ಹವಾಗಿ ಇಳಿಕೆ. ಕರಾವಳಿ ಕರ್ನಾಟಕದ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕರ್ನಾಟಕದ ಉತ್ತರ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಗಮನಾರ್ಹವಾಗಿ ಏರಿಕೆ. ಕನಿಷ್ಠ ಉಷ್ಣಾಂಶ ಸಾಮಾನ್ಯಕ್ಕಿಂತ ಅತಿ ಗಮನಾರ್ಹವಾಗಿ ಹೆಚ್ಚಳ. ಕರ್ನಾಟಕ ಕರಾವಳಿ ಕರ್ನಾಟಕದ ಮತ್ತು ಕರ್ನಾಟಕದ ಉತ್ತರ ಒಳನಾಡಿನ ಹಲವು ಸ್ಥಳಗಳಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯ. ಕರಾವಳಿ ಕರ್ನಾಟಕದ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಕರ್ನಾಟಕದ ಉತ್ತರ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ. ಕರ್ನಾಟಕದ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಕಡಿಮೆ. ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ. ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಒಣಹವೆ ಮುಂದುವರಿಯುತ್ತದೆ. ಕರ್ನಾಟಕ ರಾಜ್ಯಕ್ಕೆ ಕರಾವಳಿ ಕರ್ನಾಟಕದ ಹವಾಮಾನ ವರದಿ. ದಿನಾಂಕ 20/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 21/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 22/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 23/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 24/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 25/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 26/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡಿನ ವರದಿ. ದಿನಾಂಕ 20/1/2026 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 21/1/2026 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 22/1/2026 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 23/1/2026 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 24/1/2026 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 25/1/2026 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 26/1/2026 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ವರದಿ. ದಿನಾಂಕ 20/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 21/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 22/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 23/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 24/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಪ್ರಮುಖವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29°C ಮತ್ತು 15°C ಇರುವ ಸಾಧ್ಯತೆ ಇದೆ. ಮುಂದಿನ 44 ಗಂಟೆಗಳಲ್ಲಿ ಪ್ರಮುಖವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29°C ಮತ್ತು 15°C ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ನೇಹಾ ಶೀಗಿಹಳ್ಳಿ. ವಿಜ್ಞಾನಿ ಗೃಹ ವಿಜ್ಞಾನ ಕೆವಿಕೆ ಮೂಡಿಗೆರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಸಿರಿಧಾನ್ಯಗಳಲ್ಲಿ ಅಡಗಿರುವ ಪೌಷ್ಟಿಕತೆ ಮತ್ತು ಅವುಗಳ ಉಪಯೋಗ. ಸಿರಿಧಾನ್ಯಗಳು ಹೆಚ್ಚು ಪೌಷ್ಟಿಕತೆಗೆ ಹೆಸರುವಾಸಿಯಾಗಿವೆ.